ಹೌದಾ? ಅದಕ್ಕೆ ನೋಡು, ಅಕ್ಷರ ಕಲಿಬೇಕು ಅಂತ ಬಲ್ಲವ್ರು ಹೇಳೋದು. ಈಗ ಹೇಳ್ತೀಯ, ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಪಲ್ವೇನವ್ವ? ನಾಕ್ ಜನ ಹಿಡ್ಕೊಂಡು ಎಳ್ಕೊಂಡು ಹೋದ್ರು ಅಲ್ಲೇ ಬಿದ್ದು ಒದ್ದಾಡ್ತಿದ್ವಿ. ಮೈಕೆ ಎಲ್ಲ ಧೂಳಾದ್ರು ಗಾಯ ಆದ್ರು ಸ್ಕೂಲ್ಗೆ ಹೋಗೋದು ಅಂದ್ರೆ ಅದೇನಾಗಿತ್ತೋ ನಮಗೆ. ಅದು ಹಂಗೆ ಗಂಗಮ್ಮ, ಆ ವಯಸ್ಸಿನಲ್ಲಿ ವಿದ್ಯೆ, ಸಮಯ, ಸಂಬಂಧ, ಪ್ರಯತ್ನ, ದುಡಿಮೆಯ ಬೆಲೆ ನಮಗ್ ಗೊತ್ತಾಗಲ್ಲ. ಗೊತ್ತಾಗೋ ಒತ್ತಿಗೆ ಕೈ ಆದ್ರೆ ಕಾಲಾಗಲ್ಲ, ಕಾಲಾದ್ರೆ ಬುದ್ಧಿ ಓಡಲ್ಲ. ಅದೇನೋ ಮಾಡಿ ಸೈನ್ ಹಾಕೋದಂದ ಕಲ್ತಿದೀವಿ, ಆದ್ರೆ ಅದ್ರ ಬಗ್ಗೆನೂ ತುಂಬಾ ಹುಷಾರಾಗಿರ್ಬೇಕಂಡ್ರವ. ಹ್ಞೂ, ಮತ್ತೆ ಸೈನ್ ಹಾಕಕ್ಕೆ ಬರುತ್ತೆ ಅಂತ ತೋರ್ಸ್ಕೊಳಕ್ಕೆ ಸಿಕ್ ಸಿಕ್ಕಿತ್ತಕ್ಕೆಲ್ಲ ಹಾಕಿದ್ರೆ ಅಷ್ಟೇ ನೋಡು. ಹೋಗ್ಲಿ ಬಿಡ್ರವ್ವ, ವಿದ್ಯೆಯಲ್ಲಿ ಅಷ್ಟಕ್ಕಷ್ಟೇ, ಆದ್ರೂ ವ್ಯಾಸಾಯದಲ್ಲಿ ಮುಂದಿಲ್ವಾ? ಅದೇ ಒಂದ್ ಸಮಾಧಾನ. ಆದ್ರೂ ಅಕ್ಷರ ಜ್ಞಾನ ಬೇಕು ಕಣಪ್ಪ. ಈಗ ನೋಡು, ನಮ್ ಮಿಲ್ಟ್ರಿ ರಾಮಣ್ಣನ ಕತೆನ ನಿನ್ನ ಹತ್ರ ಕೇಳಿ ತಿಳ್ಕೋಬೇಕು. ನೀನೋ ಇರದೇ ಹೇಳ್ತೀಯೋ ಇಲ್ದೆ ಇರದೇ ಹೇಳ್ತೀಯೋ ಏನ್ ಹೇಳಿದ್ರು ನಾವು ನಂಬಬೇಕು ಕಣಪ್ಪ. ಬಣ್ಣ ಕಟ್ಟಿ ಹೇಳರೆ ಬೇರೆ, ನಮ್ ಶಿವಣ್ಣೇನು ಆತರ ಗೋಸುಂಬೆ ಅಂತ ಮನುಷ್ಯನಲ್ಲ ಬಿಡು ಜಯಮ್ಮ. ಅದೇನ್ ಕತೆ ಬರ್ದಿದ್ದಾರೋ ಶಿವಣ್ಣ. ರಾಮಣ್ಣ ಚಿಕ್ಕವನಾಗಿದ್ದಾಗಿನಿಂದ ಹಿಡಿದು ಓದಿದ್ದು, ಸೈನಿಕ ಸೇರಿದ್ದು, ಅಲ್ಲಿ ಯುದ್ಧ ಮಾಡಿದ್ದು ಎಲ್ಲಾ ಬರ್ದಿದ್ದಾರೆ ಗಂಗಮ್ಮ. ನಾವು ಆ ದಿನಗಳಲ್ಲಿ ಯಾವಾಗ್ಲಾದ್ರೂ ಅಪರೂಪಕ್ಕೆ ಒಂದೊಂದ್ಸಲ ರಾಮಣ್ಣನ್ನ ನೋಡ್ತಿದ್ವಿ. ದಿವಸ ನೋಡಕ್ಕೆ ಅದು ಮಿಲ್ಟ್ರಿ ಕಣವ, ಸೇನೆಯಲ್ಲಿ ಕೆಲ್ಸ ಅಂದ್ರೆ ಹುಡುಗಾಟವ ಹೇಳು, ರಜ ಸಿಕ್ಕದು ಬೋಲ್ ಕಷ್ಟ ಕಂಡ್ರವ. ಹಗ್ಲು ಯಾವ್ದು ರಾತ್ರಿ ಯಾವ್ದು ಗೊತ್ತಿಲ್ದಂಗೆ ದೇಶನ ಕಾಯ್ಬೇಕಲ್ಲ ಅವರು. ನಾವು ರೈತರು ಬಿಸಿಲು ಮಳೆ ಅಂದಂಗೆ ಅನ್ನ ಅರಿವೆ ಬೆಳೆಯೋ ಕಾಯಕದಲ್ಲಿ ತೊಡಗಿರ್ತೀವಿ. ಕೂಲಿ ಕಾರ್ಮಿಕರು, ನೌಕರರು, ವ್ಯಾಪಾರಸ್ಥರು, ಉದ್ಯಮಿಗಳು ಸೋತೆ ಬಳಲ್ದೆ ಅನ್ನಂಗೆ ದುಡ್ದು ದೇಶನ ಅಭಿವೃದ್ಧಿ ಮಾಡ್ತಾರೆ. ಎಲ್ಲರೂ ಈ ತರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ತಾನೆ ನಮ್ ದೇಶ ಅಭಿವೃದ್ಧಿ ಸಾಧಿಸಕ್ಕೆ ಸಾಧ್ಯವಾಗದು. ಮತ್ತೆ ದುಡಿಯ ಸಮಯದಲ್ಲಿ ದುಡಿ, ಆಡೋ ಸಮಯದಲ್ಲಿ ಹಾಡು ಅಂತ ತಿಳಿದಿರೋರು ಹೇಳಿರೋದು ಅದಕ್ಕೆ ನೋಡು. ಅದರಲ್ಲೂ ಮಿಲ್ಟ್ರಿನಲ್ಲಿ ದುಡಿಯೋದು ಅಂದ್ರೆ ಹುಡುಗಾಟವ ಹೇಳು. ನಮ್ಮೂರಲ್ಲಿ ಆ ಕಾಲಕ್ಕೆ ಮಿಲ್ಟ್ರಿಗೆ ಸೇರಿದವರು ಇವ್ರು ಒಬ್ರೇ ಅಲ್ವಾ? ನಮ್ ಭಾಗದಲ್ಲಿ ಈಗೀಗ ಸೈನ್ಯಕ್ಕೆ ಸೇರೋರು ಅಲ್ಲಲ್ಲಿ ಕಾಣ್ತಾ ಇದ್ದಾರೆ, ಮೊದಲು ಇಷ್ಟೊಂದ್ ಜನ ಸೇರ್ತಾ ಇರ್ಲಿಲ್ಲ. ಸೈನ್ಯ ಅಂದ್ರೆ ನೆನಪಾಗೋದು ಕೊಡಗು ಕಣಪ್ಪ. ಇಲ್ಲಿ ಮನೆಗೊಬ್ರು ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದಾರಂತೆ. ಅದು ನಿಜ, ದೇಶ ಪ್ರೇಮಕ್ಕೆ ಹೆಸರುವಾಸಿಯಾದ ನಾಡದು. ಯಾವತ್ತಿನಿಂದ್ಲೂ ಅಲ್ಲಿ ಸೈನ್ಯಕ್ಕೆ ಸೇರೋದ್ರಲ್ಲಿ ಜನ ತುಂಬಾ ಮುಂದಿರ್ತಾರೆ. ಪ್ರತಿಯೊಂದು ಊರಲ್ಲೂ ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸೋರು ಇದ್ದೇ ಇರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಮಿಲ್ಟ್ರಿಗೆ ಸೇರೋರು ಜಾಸ್ತಿ ಅಂತೆ. ಅದೇ ತರ ಸೈನ್ಯದಲ್ಲಿ ಅವರ ಸಾಹಸ ಧೈರ್ಯಕ್ಕೆ ಹೆಸರುವಾಸಿಯಾದವರು ಅಂತ ಹೇಳ್ತಾರಪ್ಪ. ಇದರಲ್ಲಿ ಆ ಕರ್ನಾಟಕ, ಈ ಕರ್ನಾಟಕ, ಆ ರಾಜ್ಯ, ಈ ರಾಜ್ಯ, ಆ ಧರ್ಮ, ಈ ಜಾತಿ ಅಂತ ಹೇಳದೆ ದೊಡ್ಡ ತಪ್ಪು ಬಿಡು, ಎಲ್ಲಾ ಜನನು ಇರ್ತಾರೆ. ಸರಿಯಾಗಿ ಹೇಳ್ದೆ ಶಿವಣ್ಣ. ಇಂಥ ವಿಚಾರದಲ್ಲಿ ಪ್ರಾಂತ್ಯ, ಧರ್ಮ, ಜಾತಿ, ಭಾಷೆ ಇಂಥದನ್ನೆಲ್ಲ ಹುಡ್ಕೋದು ಬಲು ನೀಚವಾದ ಆಲೋಚನೆ ಅನ್ಸುತ್ತೆ. ಸರಿಯಾಗಿ ಬುದ್ಧಿ ಬೆಳೆದಿರಲ್ವಲ್ಲ ಅಂತವ್ರು ಹಿಂಗ್ ಹೇಳ್ಬೇಕು ನೋಡು ಅಷ್ಟೇಯ. ಇಂಥ ವಿಷಯಗಳನ್ನ ಜನಗಳ ಮನಸ್ಸಿನಲ್ಲಿ ಬಿತ್ತಿ ಬೆಳೆದಿದ್ಕೆ ಮತ್ತೆ ನಮ್ ದೇಶ ತುಂಬಾ ಕಾಲ ಗುಲಾಮ್ಗಿರಿಗೆ ಹೋಗಿದ್ದು. ಮೈ ಬಗ್ಸಿ ದುಡಿಯೋನು, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೇಶದ ಗಡಿ ಕಾಯೋನು ಇಂಥ ಮನೆಯಾಳ ಬುದ್ಧಿ ಬೆಳೆಸ್ಕೊಂಡ್ರೆ ದೇಶ ಉಳಿಯುತ್ತಾ? ಇದೆಲ್ಲ ಹೊಟ್ಟೆ ತುಂಬದರ ಮಾತು ಕಣವ. ಅಜೀರ್ಣ ಆದ್ಮೇಲೆ ಇನ್ನೇನ್ ಕೆಲ್ಸ? ಇಂಥ ಉಡಾಪೇತನದ ಮಾತಾಡ್ಕೊಂಡು ತಾವು ಬಲು ದೊಡ್ಡವರು ತರಕ್ಕೆ ಆಡ್ತವೆ. ನೀವು ಏನಾದ್ರೂ ಒಳ್ಳೆ ಮಾತಾಡ್ರಪ್ಪ. ಹತ್ತು ಜನ ಕುತ್ಕೊಂಡು ಯಾರನ್ನೋ ಬೈಯೋದಕ್ಕಿಂತ ಒಂದು ಒಳ್ಳೆ ಪುಸ್ತಕ ಓದು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಕ್ಕೆ ಕೇಳಿಲ್ವಾ? ಬೋಲು ಒಳ್ಳೆ ಮಾತು ಹೇಳ್ದೆ ಕಣವ, ಬೋಲು ಒಳ್ಳೆ ಮಾತು. ಅದೇ ನಮ್ ರಾಮಣ್ಣ ಆ ಕಾಲದಲ್ಲಿ ತಾನು ಎಲ್ಲಿದ್ದೀನಿ, ಯುದ್ಧ ಭೂಮಿಯಲ್ಲಿ ಯಾವ ತರ ಹೋರಾಟ ನಡೀತಾ ಐತೆ ಅಂತ ವಾರಕ್ಕೆ 3 ದಿವಸ ಮನೆಗೆ 3 ಪತ್ರ ಬರ್ದು ತಿಳಿಸ್ತಾ ಇತ್ತಂತೆ. ಆವಾಗೇನು ಫೋನಾ ಮೊಬೈಲ? ಅದ್ ಯಾವಾಗ್ಲೋ ಹಿಂದೆ ನೋಡಿದ್ದು ನಾವು. ಅದೇ ಯಾವ್ದೋ ಕಾರ್ಯಕ್ರಮಕ್ಕೆ ಅಂತ ಊರಿಗೆ ಬಂದಾಗ ನಾವೆಲ್ಲ ಹೋಗಿ ಮಾತಾಡಿಸಿ ಸೈನ್ಯದ ಕತೆ ಕೇಳಿದ್ವಲ್ವಾ? ಹ್ಞೂ ಕಣ್ತಾಯಿ, ಆವಾಗ ಬಂದಿದ್ದೆ, ಮತ್ತೆ ಬರ್ಲೇ ಇಲ್ಲ, ಬರಕ್ಕೆ ಆಗ್ಲೇ ಇಲ್ಲ. ಮತ್ತೆ ನೋಡ್ಬೇಕು, ಏನೇನೋ ಕೇಳಿ ತಿಳ್ಕೋಬೇಕು ಅಂದ್ಕೊಂಡಿದ್ವಿ. ಏನ್ ಮಾಡೋದು, ಮಾತಾಡಕ್ಕೆ ಸಿಕ್ಲೇ ಇಲ್ಲ. ಆ ಕಾಲದಾಗೆ ಇನ್ನು ಅಷ್ಟಾಗಿ ಅನುಕೂಲಗಳು ಇರ್ಲಿಲ್ಲ. ಅದೆಂತದೋ ಮಂಕ್ರು ಅನ್ನೋದ್ರೊಳಗೆ ತಿಂಗಳುಗಟ್ಲೆ ಕೂತ್ಕೊಂಡು ಶತ್ರುಗಳ ಜೊತೆ ಯುದ್ಧ ಮಾಡ್ಬೇಕಾಗಿತ್ತಂತೆ. ಅದು ಮಂಕರಲ್ಲ ಜೇಮ, ಬಂಕರ್ ಅಂತ. ಊಟ ತಿಂಡಿ ಕುಡಿಯೋ ನೀರು ಇದೆಲ್ಲ ಇರ್ಲಿ ಇಲ್ದೇ ಇರ್ಲಿ, ಅದ್ರೊಳಗೆ ಅಲ್ಲಾಡ್ದಂಗೆ ಒಂದೇ ತರ ಇರ್ಬೇಕಾಗಿತ್ತಂತೆ. ಕಣ್ಣಲ್ಲಿ ಕಣ್ಣಿಟ್ಟು ಶತ್ರುಗಳನ್ನ ಒಂದೇ ಸಮ ಗಮನಿಸ್ತಾ ಇರ್ಬೇಕು. ಹೈ, ಅಲ್ಲೇನು ಒಂದು ಈಟ್ ಚಳಿ ಇರುತ್ತಾ? ನಮ್ಮಂತರಾದ್ರೆ ಅಲ್ಲೇ ಮರಗಟ್ಟಿ ನೆಗದ್ ಬಿದ್ದೋಗ್ತಿದ್ವಿ ಅನ್ನಪ್ಪ. ಕಣ್ಣಿಗೆ ಅದೆಂತದೋ ಕನ್ನಡಕ ಹಾಕಬೇಕಂತೆ, ಇಲ್ಲಾಂದ್ರೆ ಕಣ್ಣನ್ನೇ ಕಳ್ಕೋಬೇಕಾಗತ್ತಂತೆ. ಆವಾಗ ಕನ್ನಡಕ ಇದ್ರಿತ್ತು ಪಾಪ, ಇಲ್ದಿದ್ರೆ ಇಲ್ಲ. ಕಣ್ಣು ಕೈ ಕಾಲು ಯಾವ್ದು ಯಾವಾಗ ಬೇಕಾದ್ರೂ ಹೋಗ್ಬೋದು. ಅಯ್ಯೋ, ಪ್ರಾಣನೇ ಕಳ್ಕೊಂಡಿದ್ದಾರೆ ಅಂದ್ರೆ ಕಣ್ಣು ಕಳ್ಕೊಂಡಿರಲ್ವಾ? ನಾವೇನವ್ವ ಹೊಟ್ಟೆ ತುಂಬ ಉಂಡು ಬೆಚ್ಚು ಕಂಬಳಿ ಹೊದ್ಕೊಂಡು ಒಣ ಭಾಷಣ ಬಿಗೀತೀವಿ? ಆ ದೇಶದ ಸೈನಿಕನಿಗೆ ಈ ದೇಶದ ಸೈನಿಕನ ಪರಿಚಯವೂ ಇಲ್ಲ, ಯಾವುದೇ ವೈಯಕ್ತಿಕ ದ್ವೇಷವೂ ಇರಲ್ಲ. ಆದ್ರೂ ಒಬ್ರಿಗೊಬ್ರು ಸುಮ್ ಸುಮ್ನೆ ಗುಂಡು ಆರಿಸ್ಬೇಕು, ಒಬ್ರನ್ನೊಬ್ರು ಸಾಯಿಸ್ಬೇಕಲ್ಲ. ಇದ್ಕೇನ್ ಹೇಳೋದು, ಸಂಬಂಧ ಇಲ್ದೆ ಸಾಯಿಸೋ ಕೆಲ್ಸ ಇಲ್ಲಿ ಮಾತ್ರ ನಡೆಯುತ್ತೆ ನೋಡು. ಯಾವ ಕಾಲಕ್ಕೂ ಸೈನಿಕರ ಕರ್ತವ್ಯ ಇದಲ್ವಾ? ಏನ್ ಕರ್ತವ್ಯವೋ ಏನೋ, ಮನುಷ್ಯನ ದುರಾಸೆಗೆ ಇಂಥವೆಲ್ಲ ನಡೀತವೆ. ಈಗ ನೋಡು, ಇವತ್ತು ರಾಮಣ್ಣ ಬರೀ ನೆನಪು ಮಾತ್ರ. ಅವತ್ತು ರಾಮಣ್ಣ ತನ್ನ ಮನೆಗೆ ಬರೆದಂತ ಕಾಗದಗಳು ಇವತ್ತು ಅವ್ರ ನೆನಪನ್ನ ಜೋಪಾನವಾಗಿಟ್ಟಿದ್ದಾವೆ. ಅದೇನೋ ಬಳಸ್ಕೊಂಡು ಕತೆ ಮಾಡಿರ್ತಾರೆ ಅಂತ ಕಾಣುತ್ತೆ. ಆ ಕಾಗದದಲ್ಲಿ ದೇಶ ಪ್ರೇಮ, ನಮ್ಮ ಸೈನ್ಯದ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಹೊಗಳಿ ಬರೆಯೋದು ಅಂದ್ರೆ ರಾಮಣ್ಣಗೆ ತುಂಬಾ ಉಮೇದಿಯಂತೆ. ಅದ್ರ ಜೊತೆಗೆ ಊರ್ ಜನ, ಮಳೆ ಬೆಳೆ ಎಲ್ಲದರ ಬಗ್ಗೆನೂ ವಿಚಾರ ಮಾಡೋದು ತಪ್ತಾ ಇರ್ಲಿಲ್ವಂತೆ ಕಣವ. ತನ್ನ ಇಬ್ಬರು ಮಕ್ಕಳ ವಿಷಯದ ಬಗ್ಗೆ ಎಷ್ಟು ಬರೆದ್ರು ತೃಪ್ತಿ ಆಗ್ತಾ ಇರ್ಲಿಲ್ವಂತೆ ರಾಮಣ್ಣನಿಗೆ. ಆಗಿನ್ನು ಪಾಪ ಅವರಿಬ್ರು ಚಿಕ್ಕ ಮಕ್ಕಳು ಅಲ್ವಾ, ಮತ್ತೆ ಅಲ್ಲೆಲ್ಲೋ ದೂರ ದೇಶದಲ್ಲಿ ಕುತ್ಕೊಂಡು ತನ್ನ ಮಕ್ಕಳನ್ನ ನೋಡಕ್ಕಾಗ್ತಾ ಇಲ್ವಾ? ಇಲ್ಲ ಅಂದ್ರು ಕೇಳಕ್ಕಾದ್ರೂ ಕೇಳಲಿಲ್ಲ ಅಂದ್ರೆ ಉಂಡನ್ನ ಮೈಗತ್ತತ್ತ. ಪಾಪ ಪುಟ್ ಪುಟ್ ಮಕ್ಕಳು ತಪ್ಪ ತಪ್ಪ ಹೆಜ್ಜೆ ಇಡೋದನ್ನ ಕಣ್ಣಲ್ಲಿ ನೋಡಕ್ಕಂತೂ ಆಗ್ಲಿಲ್ಲ ಅಂದ್ರೆ ಪತ್ರದಲ್ಲಾದ್ರೂ ಅದ್ರ ಬಗ್ಗೆ ಕೇಳಿ ಸಂತೋಷ ಪಡ್ಬೇಕಲ್ಲ. ಮತ್ತೆ ನೀವಿಬ್ರು ಒಳ್ಳೆ ಸ್ನೇಹಿತರಲ್ವಾ ಶಿವಣ್ಣ? ನೀನು ಕೂಡ ರಾಮಣ್ಣನ ಜೊತೆಯಲ್ಲಿ ಮಿಲಿಟರಿ ಸೇರೋದಲ್ವಾ? ರಾಮಣ್ಣನಿಗೆ ಸೈನ್ಯಕ್ಕೆ ಸೇರೋದು ದೊಡ್ಡ ಕನಸಾಗಿತ್ತು. ಕೃಷಿಲಿ ಏನಾದ್ರೂ ಸಾಧನೆ ಮಾಡ್ಬೇಕನ್ನೋದು ನನ್ನ ಆಸೆ ಆಗಿತ್ತು. ನೀನು ಮಣ್ಣಿನಿಂದ ಅನ್ನ ಬೆಳೆಯೋಕೆ ಬಂದ್ರೆ ಆವಣ್ಣ ಚಿನ್ನದಂತ ದೇಶ ಕಾಯೋಕೆ ನಿಲ್ತು ಅನ್ನಪ್ಪ. ಸೈನಿಕರು ತಿಂಗಳುಗಟ್ಲೆಯ ಪೋರಿಷ್ ಕಟ್ಲೆಯ ಮನೆಗೆ ಬರೋಕಾಗಲ್ಲ. ಪಾಪ ಅವ್ರ ಮನೆಯವರು ಅದೆಷ್ಟು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರ್ತಾರೋ ಏನೋ. ಹೌದಮ್ಮ, ಇವತ್ ಬರ್ತಾರೋ ನಾಳೆ ಬರ್ತಾರೋ ಅನ್ನೋ ನಿರೀಕ್ಷೆ. ದೇಶ ದೇಶಗಳ ನಡುವೆ ಯಾವತ್ತೂ ಕೂಡ ಯುದ್ಧಗಳು ಆಗದೇ ಇರ್ಲಿ ಅನ್ನೋ ನಿರೀಕ್ಷೆ. ನಡೀತಾ ಇರೋ ಯುದ್ಧಗಳು ತಕ್ಷಣ ನಿಂತೋಗ್ಲಿ ಅನ್ನೋ ನಿರೀಕ್ಷೆ. ದೇಶ ಧರ್ಮಗಳು ಮನುಷ್ಯನ ಒಳಿತಿಗಾಗಿ ಅನ್ನೋ ನಿರೀಕ್ಷೆ. ಆದ್ರೆ ಯಾವತ್ತೋ ಅಥವಾ ಯಾವತ್ತೂ ಕೂಡ ಈ ನಿರೀಕ್ಷೆಗಳು ಸುಳ್ಳಾಗದೇ ಜಾಸ್ತಿ ಅಲ್ವಾ? ಅಂತಹ ಸಂದರ್ಭದಲ್ಲಿ ಸೈನಿಕರ ಕುಟುಂಬದವರ ನೋವು ಅವರಿಗಷ್ಟೇ ಅರ್ಥವಾಗದು ನೋಡು. ನಾನು ಯೋಚನೆ ಮಾಡ್ತೀನಿ, ಈ ಜಗತ್ತಿನಲ್ಲಿ ಯುದ್ಧಗಳೇ ನಡೆದೆ ಹೋದ್ರೆ ಎಷ್ಟು ಒಳ್ಳೇದು ಅಂತ. ನಿನ್ನಂತವರ ಯೋಚನೆಗಳು ತುಂಬಾ ಚೆನ್ನಾಗಿದೆ ಮಾರಾಯ, ಆದ್ರೆ ನಿಮ್ಮಂತವರು ಈ ಸಮಾಜದಲ್ಲಿ ಸಮಾಜದ ದೃಷ್ಟಿಯಲ್ಲಿ ಹುಚ್ಚರಾಗಿ ಕಾಣ್ತಾರೆ ಕಣಪ್ಪ. ಆಸೆಯೇ ದುಃಖಕ್ಕೆ ಕಾರಣ ಅಂತ ಗೌತಮ ಬುದ್ಧರು ಹೇಳಿರೋದನ್ನ ಅರ್ಥ ಮಾಡ್ಕೊಂಡ್ರೆ ಯುದ್ಧವೇ ಇರಲ್ಲ. ಅದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳರು ಬೇಕಲ್ಲಪ್ಪ. ಅದ್ಯಾರ ಋಷಿಗಳು ತಮ್ಮ ಪಾಡಿಗೆ ತಾವು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಅವನ್ಯಾರೋ ರಾಜ ಸತ್ತ ಅವನ್ನ ಅವ್ರ ಕೊರಳಿಗೆ ಹಾಕಿದ್ನಂತೆ. ಹೌದು ಹೌದು, ಇದು ಒಂದು ನೆವ ಆಗಿ ಮುಂದೆ ದೊಡ್ಡ ಯುದ್ಧವೇ ಆಗಿ ಅದೆಷ್ಟೋ ಸಾವು ನೋವು ಸಾಮ್ರಾಜ್ಯಗಳ ನಾಶಕ್ಕೆ ಕಾರಣ ಆಯ್ತಂತೆ. ಇಂಥ ಕಿಡಿಗೇಡಿಗಳಿಂದ ಪ್ರಪಂಚದ ನೆಮ್ಮದಿನೇ ಹಾಳು. ಹಿಂದಿನ ಕಾಲದಲ್ಲಿ ಹಸುವಿಗಾಗಿ ಸಂಪತ್ತಿಗಾಗಿ ಹೆಣ್ಣು ಗಂಡಿನ ವಿಷಯಕ್ಕಾಗಿ ಯುದ್ಧಗಳಾಗ್ತಾ ಇದ್ವಂತೆ. ಈಗ ನೀರ್ಗಾಗಿ ವ್ಯಾಪಾರಕ್ಕಾಗಿ ತಂತ್ರಜ್ಞಾನಕ್ಕಾಗಿ ಯುದ್ಧಗಳು ನಡೀತವೆ. ಆದ್ರೆ ಎಲ್ಲದರ ಹಿಂದೆ ಇರೋದು ಕೇವಲ ಅಹಂಕಾರ ಮಾತ್ರ ಅನ್ನೋದು ಸತ್ಯ. ಕತ್ತಿ, ಗದೆ, ಆನೆ, ಕುದುರೆ ಹೋಗಿ ಡ್ರೋನು, ವಿಮಾನ, ಕ್ಷಿಪಣಿ ಬಳಸಿ ಯುದ್ಧ ಮಾಡೋ ಕಾಲ ಬಂದಿದೆ. ಈಗ ಇನ್ನೂ ಬೇರೆ ಬೇರೆ ತರದ ಯುದ್ಧಗಳು ಗಂಗಮ್ಮ, ಸೈಬರ್ ಯುದ್ಧ, ಸುಂಕದ ಯುದ್ಧ, ಆರ್ಥಿಕ ಯುದ್ಧ, ಇನ್ನೂ ಏನೇನೋ ಬಂದಿವೆ. ಯುದ್ಧದ ಸ್ವರೂಪಗಳು ಬದಲಾವಣೆ ಆಗಿರಬಹುದು, ಆದ್ರೆ ಯುದ್ಧದ ಮನಸ್ಥಿತಿ ಮಾತ್ರ ಒಂದೇ ಅಲ್ವಾ? ಇದ್ರಿಂದ ಒಳ್ಳೇದಂತೂ ಆಗಲ್ಲ. ಒಳ್ಳೇದು ಕೆಟ್ಟು, ಒಳ್ಳೆಯವರು ಕೆಟ್ಟವರು, ಇದ್ಯಾವುದು ಲೆಕ್ಕಕ್ಕಿಲ್ಲ. ನಾನ್ ದೊಡ್ಡವನು, ಎಲ್ರು ನನ್ನ ಮಾತು ಕೇಳಬೇಕು ಅನ್ನೋ ದುರಹಂಕಾರವೇ ದೊಡ್ಡದು ಇವತ್ತು. ಯಾರ್ದೋ ಹುನ್ನಾರಗಳಿಗೆ ಯುದ್ಧಗಳು ನಡೀತವೆ, ಪರಿಣಾಮದ ಬಗ್ಗೆ ಯೋಚನೆ ಮಾಡೋರು ಯಾರು? ನಾವಿಲ್ಲಿ ಒಂದೊತ್ತು ನಲ್ಲಿ ನೀರ್ ಬಂದಿಲ್ಲ ಅಂದ್ರೆ, ರೈತ ಬೆಳೆದ ಈರುಳ್ಳಿ ಬೆಲೆ 4 ಕಾಸು ಜಾಸ್ತಿ ಆತು ಅಂದ್ರೆ, ಅಡಿಕೆಗೆ ಸ್ವಲ್ಪ ಜಾಸ್ತಿ ದುಡ್ಡು ಸಿಕ್ಕಿದ್ರಿ, ಜೋರಾಗಿ ಗಾಳಿ ಬೀಸಿದ್ರಿ, ಚಳಿ ಆದ್ರೆ ಪ್ರಪಂಚವೇ ಮುಳುಗೋಯ್ತು ಅನ್ನೋ ತರ ಆಡ್ತೀವಿ. ಅಲ್ಲಿ ಪ್ರತಿ ಕ್ಷಣ ಜೀವದ ಹಂಗು ತೊರೆದು ಸೈನಿಕರು ಹೋರಾಡಬೇಕು. ಪಾಪ, ಅವರು ಜೀವ ಕೊಟ್ಟು ನಮ್ಮನ್ನ ಕಾಪಾಡ್ತಾರೆ. ಹಾಲಿಗೆ ಹುಳಿ ಹಿಂಡಿದಂತೆ ಬೇಡದ ವಿಚಾರಗಳನ್ನು ಜನರ ತಲೆಗೆ ತುಂಬಿ ದೇಶದ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡೋ ಅವಿವೇಕಿಗಳಿಗೆ ಇದು ಗೊತ್ತಾಗಲ್ವಾ? ಒಬ್ಬ ಸೈನಿಕ ಯುದ್ಧದಲ್ಲಿ ಸತ್ತು ಹೋದ್ರೆ ವೀರಮರಣ, ಹುತಾತ್ಮ ಅಂತ ದೊಡ್ಡ ದೊಡ್ಡ ಶಬ್ದ ಬಳಸಿ ಹೊಗಳುತ್ತಾರೆ. ಆದ್ರೆ ಯಾವ ಹೆಸರಿನಿಂದ ಕರೆದ್ರೂ ಅವರ ಕುಟುಂಬಕ್ಕಾದ ನಷ್ಟವನ್ನ ಯಾರು ತುಂಬಿಕೊಡಕ್ಕಾಗಲ್ಲ. ನಾವೇನಮ್ಮ ವೇದಿಕೆ ಮೇಲೆ ಅವ್ರನ್ನ ಆಡಿ ಹೊಗಳ್ತೀವಿ, ತ್ಯಾಗ ಸೇವೆ ಅಂತ ದೊಡ್ಡ ದೊಡ್ಡ ಮಾತಾಡ್ತೀವಿ. ಮಾತಾಡಿ ನಮ್ಮ ಗುರಿ ಗಮ್ಯ ತಲುಪೋ ಪ್ರಯತ್ನ ಮಾಡ್ತೀವಿ. ಹಂಗಂತ ರೈತರಾಗಕ್ಕೆ, ಸೈನಿಕರಾಗಕ್ಕೆ, ಕಾರ್ಮಿಕರಾಗಕ್ಕೆ ಯಾರು ಮುಂದೆ ಬರಲ್ವಲ್ಲ? ಓ ಕಣವ, ಎಸಿ ಕಾರು, ಅರಮನೆ ಅಂತವುಗಳು ನಮ್ಗಿರ್ಲಿ, ನಮ್ಮ ಮಕ್ಕಳು ಕುಡಿದ ನೀರು ಅಲ್ಲಾಡ್ದಂಗೆ 10 ತಲೆಮಾರು ಕುಂತು ಮಜಾ ಮಾಡಿದ್ರು ಸವಿಲಾರದಷ್ಟು ಆಸ್ತಿ ಮಾಡ್ಕೊಂಡು ಮೆರಿತೀವಿ ಅನ್ನೋ ಸ್ವಾರ್ಥಿಗಳಿಗೆ ಇದು ಅರ್ಥವಾಗ್ಬೇಕು. ಜಗತ್ತಿನ ಎಲ್ಲಾ ಸುಖ ನಮಗಿರ್ಲಿ, ಬಿಸಿಲು ಮಳೆ ಗಾಳಿ ಮಾತ್ರ ನಿಮಗಿರ್ಲಿ ಅನ್ನೋ ಪ್ರಪಂಚ, ತಾನು ಸುಖವೋ 3 ಲೋಕ ಸುಖವೋ ಅನ್ನೋ ಜನ. ಸೈನಿಕರ ಮಕ್ಕಳು ತಂದೆ ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಮನೆ ಜನ ದಿವಸ ಒಂದ್ ಕತೆ ಕಟ್ಟಿ ಹೇಳ್ಬೇಕು. ನಮ್ ರಾಮಣ್ಣ ಸತ್ತಾಗ ಪಾಪ ಅವ್ರ ಮಕ್ಳಿನ್ನು ಚಿಕ್ಕವರಾಗಿದ್ರು. ರಾಮಣ್ಣನ ಹೆಂಡತಿ ಅದೆಷ್ಟು ಕಷ್ಟ ಬಿದ್ದು ಮಕ್ಕಳನ್ನ ಬೆಳೆಸಿದ್ಲು ಅನ್ನೋದು ಅವಳಿಗ್ ಮಾತ್ರ ಗೊತ್ತು. ಕೈಗೆ ಅಷ್ಟೋ ಇಷ್ಟು ಹಣ ಸಿಕ್ಕಿರಬಹುದು, ಆದ್ರೆ ಆ ಹಣ ಮುಂದಿನ ದಿನಗಳಿಗೆ ಇರ್ಲಿ ಅನ್ನೋ ಎಚ್ಚರಿಕೆ ಇಟ್ಕೊಂಡು ಆ ದುಡ್ಡನ್ನ ಹುಷಾರ ಕಾಪಾಡ್ಕೊಳ್ತು. ವಯಸ್ಸಾದ ಅತ್ತೆ ಮಾವ, ತನ್ನ ಮಕ್ಕಳು, ಅವರ ವಿದ್ಯಾಭ್ಯಾಸ, ಜೀವನ, ಅದಕ್ಕೆಲ್ಲ ತನ್ನ ಜಮೀನಲ್ಲಿ ಹಗಲು ರಾತ್ರಿ ದುಡ್ದಿದ್ದು ಮರೆಯಕ್ಕಾಗುತ್ತಾ? ಅಷ್ಟೇ ಅಲ್ಲ ಜಯಮ್ಮ, ಇರೋದಿಷ್ಟು ಜಮೀನು, ಅದ್ರಲ್ಲಿ ಬರೋ ಆದಾಯ ಸಾಲದು ಅಂತ ಹೇಳಿ ಕಂಡೋರ್ ಮನೆ ಚಾಕರಿ ಮಾಡಿ ಮನೆತನ ನಡೆಸಿದ್ಲು ಕಣವ ಆ ಮಾತಾಯಿ. ಒಂದು ದೇಶನ ಸಮೃದ್ಧಿಯಾಗಿ ಸುರಕ್ಷಿತವಾಗಿ ಕಟ್ಟಿ ಉಳಿಸಿ ಬೆಳೆಸೋದಕ್ಕೆ ಈ ತರ ಎಷ್ಟು ಜನ ಕಷ್ಟಪಡ್ತಾರೆ ಅಲ್ವಾ? ಅದಕ್ಕೆ ಮತ್ತೆ ದೇಶ ಅಂದ್ರೆ ಕೇವಲ ಜಾತಿ, ಧರ್ಮ, ಗಡಿ, ಕುರ್ಚಿ, ಅಧಿಕಾರ, ಹಣ, ಅಂತಸ್ತು ಇದಿಷ್ಟೇ ಅಲ್ಲ ಅಂತ ತಿಳಿದವ್ರು ಹೇಳೋದು ನಿಜ ಶಿವಣ್ಣ. ಶ್ರಮ, ಸತ್ಯ, ಪ್ರಾಮಾಣಿಕತೆ, ತ್ಯಾಗ, ಬಲಿದಾನ, ಸಮಾನತೆ, ವಿನಯವಂತಿಕೆ, ಇಂತಹ ಅನೇಕ ಮುಹೂರ್ತ ಸಂಗತಿಗಳ ಒಟ್ಟು ಮೊತ್ತವೇ ರಾಷ್ಟ್ರ ಅನಿಸಿಕೊಳ್ಳುತ್ತೆ. ನಮ್ಮಂತವ್ರು ನನ್ನಿಂದಲೇ ಎಲ್ಲದೂ ಆಗಿದ್ದು, ನಾನಿಲ್ದೆ ಹೋದ್ರೆ ಏನೂ ಆಗ್ತಿರ್ಲಿಲ್ಲ ಅಂತ ಅವತರ ಆಡ್ತೀವಿ. ಈಗಂತೂ ಶತ್ರುಗಳ್ಯಾರು, ಮಿತ್ರುಗಳ್ಯಾರು ಅಂತ ಗೊತ್ತೇ ಆಗಲ್ಲ. ಅವತ್ತು ಅದೇಯ ಇವತ್ತು ಅದೇ ತಗೊಳವ, ದೇಶ ದ್ರೋಹಿಗಳು ಹಿತಶತ್ರುಗಳು ಯಾವತ್ತಿರ್ಲಿಲ್ಲ ಹೇಳು. ಮಲ್ಲಪ್ಪ ಶೆಟ್ಟಿ, ವೆಂಕಟಪ್ಪನಂತವ್ರು ಕಿತ್ತೂರು ಚೆನ್ನಮ್ಮನಿಗೆ ಮೋಸ ಮಾಡ್ಲಿಲ್ವಾ? ಸ್ವಂತ ಸೈನ್ಯದ ಮದ್ದು ಗುಂಡಿಗೆ ಸಗಣಿ ನೀರು ಸುರಿದು ತನ್ನ ಸೈನ್ಯದ ಶಕ್ತಿ ದೌರ್ಬಲ್ಯಗಳ ಬಗ್ಗೆ ತಿಳಿಸಿಕೊಟ್ಟು ಇಡೀ ರಾಜ್ಯನೇ ಹಾಳ್ ಮಾಡಿದ ದುಷ್ಟ ಬುದ್ಧಿಗಳು ಎಲ್ಲಾ ಕಾಲದಲ್ಲೂ ಇದ್ರು. ಹೊರಗಿನ ಶತ್ರುಗಳ ವಿರುದ್ಧ ಹೋರಾಟ ಸುಲಭ ಕಂಡ್ರವ, ಈ ಒಳಗಿನ ಶತ್ರುಗಳ ವಿರುದ್ಧ ಹೆಂಗವ ಯುದ್ಧ ಮಾಡೋದು ಅಂತೀನಿ. ಹೂ ಮತ್ತೆ ಇವ್ರು ನಮ್ ಜೊತೆನೆ ನಮ್ ವೇಷದಲ್ಲೇ ಇರ್ತಾರೆ, ನಮ್ಮನೆಯಲ್ಲೇ ಊಟ ಮಾಡ್ತಾರೆ, ನಮ್ಮನೆಯಲ್ಲೇ ನೀರ್ ಕುಡಿತಾರೆ, ನಮ್ ರಕ್ತನೇ ಹೊಂಚ್ಕೊಂಡು ಇಟ್ಟಿರ್ತಾರೆ. ಆದ್ರೂ ಗೊತ್ತಾಗಲ್ಲ. ಕಂಡೋರ್ ಮನೆಗೆ ಬೆಂಕಿ ಬಿದ್ರೆ ಮೈ ಕಾಯಿಸ್ಕೊಳ್ಳೋದು ನಮ್ದು. ಹಿಂಗಾಗಿ ನಮ್ ರಾಮಣ್ಣಂತವ್ರ ತ್ಯಾಗ ಒಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ವ್ಯರ್ಥವಾಗಿದ್ದೇ ಜಾಸ್ತಿ. ಇಂಥದ್ದನ್ನೆಲ್ಲ ನೋಡಿ ಹೊಟ್ಟೆ ಉರಿಯುತ್ತೆ ಕಣಪ್ಪ. ನಮ್ಮ ನೋವು ನಮಗ್ ಗೊತ್ತು, ನಾಳೆ ಏನಾರ ಹೆಚ್ಚು ಕಮ್ಮಿ ಆಗಿ ದೇಶ ಕಂಡಾರ್ದಾಶ್ಯಕ್ ಸಿಕ್ಕಿದ್ರೆ ಇಂಥ ಬೇಜವಾಬ್ದಾರಿ ಜನ ಕಣ್ಣಿ ಕಾಣ್ದಂಗೆ ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ. ನಾವು ಕೂಡ ಎಷ್ಟೋ ಸಾರಿ ಒಗ್ಗಟ್ಟಿನಲ್ಲಿ ಮಾತಾಡ್ತೀವಿ, ಒಡಕಿನ ಷಡ್ಯಂತ್ರಗಳಿಗೆ ಬೆಂಬಲ ಕೊಡ್ತೀವಿ. ನಿಜ ಗಂಗಮ್ಮ, ಆ ಕ್ಷಣದ ಲಾಭ ನಮಗೆ ಮುಖ್ಯ ಆಗುತ್ತೆ. ಮುಂದಿನ ತಲೆಮಾರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ನಮ್ ರಾಮಣ್ಣನ ಕುಟುಂಬದವರ ತರ ಅದೆಷ್ಟೋ ಸೈನಿಕರ ಪತ್ನಿಯರು ತಮ್ಮ ನೋವಿನಲ್ಲೂ ಕಷ್ಟಪಟ್ಟು ದುಡಿದು ಕುಟುಂಬ ಮತ್ತು ದೇಶ ಎರಡಕ್ಕೂ ಆಧಾರವಾಗಿ ನಿಲ್ತಾರೆ. ಅದೆಷ್ಟು ದೇಶ ಪ್ರೇಮಿ ಸೈನಿಕರು ಕೆಟ್ಟ ಉಗ್ರಗಾಮಿಗಳ ದ್ವೇಷ ಸ್ವಾರ್ಥಕ್ಕೆ ಪ್ರತಿನಿತ್ಯ ಬಲಿಯಾಗ್ತಾ ಇದ್ದಾರೆ. ಇಂತಹ ಮನೆಯಾಳರಿಗೆ ಬೆಂಬಲ ಕೊಡೋರು ಕೂಡ ಇದರಲ್ಲ. ಇವ್ರ ಬುಡಕ್ ಬಂದಾಗ ಬುದ್ಧಿ ಬರುತ್ತೆ ತಗ. ಎಲ್ಲ ಆದ್ಮೇಲೆ ಬುದ್ಧಿ ಬಂದ್ರೆಷ್ಟು ಬಿಟ್ರೆಷ್ಟು. ಏನೇ ಆಗ್ಲಿ, ಎಲ್ಲದಕ್ಕಿಂತ ದೇಶ ಮೊದಲು ಅನ್ನೋ ಅಭಿಮಾನ ಜವಾಬ್ದಾರಿ ನಮ್ಮಲ್ಲಿ ಮೂಡ್ಬೇಕಣ್ರವ. ನಾವು ಚಿಕ್ಕವರಿದ್ದಾಗ ಇಂತಹ ದೇಶ ಪ್ರೇಮದ ಕತೆಗಳನ್ನ ಅದೆಷ್ಟೊಂದು ಕೇಳ್ತಾ ಇದ್ವು. ನಮ್ಮ ತಲೆಮಾರು ಸ್ವಾತಂತ್ರ್ಯ ಬಂದ ಸಮಯಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಹುಟ್ಟಿ ಬೆಳೆದವರು. ಅದಕ್ಕೆ ಮತ್ತೆ ಇಂಥ ಅಭಿಮಾನದ ವಿಚಾರಗಳು ಆ ಕಾಲಕ್ಕೆ ಹೆಚ್ಚಾಗಿ ತಿಳಿತಿತ್ತು. ಈಗಿನ ಮಕ್ಕಳಿಗೆ ಇದನ್ನ ತಿಳಿಸಿ ಹೇಳೋರು ಯಾರು ಹೇಳಿ? ಶಾಲೆ ಮಕ್ಕಳ ಪುಸ್ತಕದಲ್ಲಿ ಇದೆಲ್ಲ ಇರಲ್ವಾ? ಏನಿರುತ್ತೋ ಏನಿರಲ್ವೋ, ನಮ್ಮವ್ರ ಸಾಧನೆಗಿಂತ ಪರದೇಶದವ್ರ ಕೆಲಸಗಳನ್ನೇ ಆಡಿ ಹೊಗಳೋದು ನಮ್ ರಕ್ತದಲ್ಲೇ ಬಂದೋಗೈತೆ. ನಮ್ ದೇಶದ ಜ್ಞಾನ, ತಿಳುವಳಿಕೆ, ಸಾಹಿತ್ಯ, ಸಂಸ್ಕೃತಿ ತುಂಬಾ ಪುರಾತನವಾದದ್ದು ಕಣನ್. ಅದೇನೋ ನಿಜ, ಆದ್ರೆ ಇತ್ತಲ ಗಿಡ ಮೊದ್ದಲ್ಲ ಅಂತ ಹೇಳೋ ಬೃಹಸ್ಪತಿಗಳೇ ಜಾಸ್ತಿ. ಒಂದು ಸುಳ್ಳನ್ನ 10 ಸಾರಿ ಹೇಳಿ ನಿಜ ಮಾಡದಂಗೆ ನಮ್ಮಂತಹ ಜನ ಇದನ್ನೇ ಸತ್ಯ ಅಂದ್ಕೊಂಡು ಬಿಟ್ಟಿದೀವಿ. ಒಂದು ದೇಶದ ಜನರನ್ನ ಅಭಿಮಾನಿ ಶೂನ್ಯರನ್ನಾಗಿ ಒಂದು ರೀತಿ ನಿರ್ವೀರ್ಯ ಮನಸ್ಥಿತಿಯವರನ್ನಾಗಿ ಮಾಡೋದು ತುಂಬಾ ದೊಡ್ಡ ಮಾನಸಿಕ ಅಪಾಯ ಕಣವ. ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬೇರೆ ಬೇರೆ ದೇಶಗಳ ಜೊತೆಗಿನ ಯುದ್ಧದ ಸಂದರ್ಭದಲ್ಲಿ ದೇಶದೊಳಗಿನ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಅದೆಷ್ಟು ಲಕ್ಷ ಜನ ತಮ್ಮ ಪ್ರಾಣನ ಕೊಟ್ಟು ದೇಶನ ಕಾಪಾಡಿದ್ದಾರೆ. ಹೌದು ಕಣವ, ಇಂಥ ಬಲಿದಾನಗಳು ವ್ಯರ್ಥ ಆಗಬಾರ್ದು. ಆಗೋಕೆ ನಾವು ಅಂದ್ರೆ ಜನಸಾಮಾನ್ಯರು ಬಿಡಬಾರ್ದು ಬಿಡಬಾರ್ದು. ಹೌದು, ನಮ್ಮ ದುರಾಸೆ, ಸ್ವಾರ್ಥ, ಜಾತಿ, ಧರ್ಮ, ಕುರ್ಚಿ ಅಂತ ಈನ ಆಸೆಗಳಿಗೆ ದೇಶನ ಬಲಿಯಾಗೋಕೆ ಅವಕಾಶ ಮಾಡಿಕೊಡಬಾರ್ದು. ಅವೆಲ್ಲ ಒಂದೇ ಎನ್ನುವ ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಬಂದ್ರೆ ಸಾಕು, ಇಡೀ ಜಗತ್ತನ್ನೇ ಪ್ರೀತಿಸಬೇಕು, ನಮ್ಮ ರಾಷ್ಟ್ರವನ್ನ ನಾವು ರಕ್ಷಣೆ ಮಾಡಬೇಕು. ಯಾರು ಹೆಂಗಾದ್ರೂ ಇರ್ಲಿ, ನಮಿಗಂತೂ ದೇಶವೇ ಮುಖ್ಯ. ಬೋಲೋ ಭಾರತ್ ಮಾತಾ ಕಿ ಜಯವಾಗಲಿ. ಭಾರತ ಮಾತೆಗೆ ಜಯವಾಗಲಿ. ಕಣ್ಣದಲ್ಲಿ ರಣ ಛಣಕ ಹಳೆ ಸಿಡಿಲ ಸಿಂಹಗಳು ಜೋಕೆ ಕ್ರೂರ ತಲೆಗಳೆ ಗುಳ್ಳೆ ನರಿಗಳೆ ಪಾಳಯ ಗಜ್ಜನೆ ಸಾಂಗಿ ಚಿತ್ತನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ ಅಜಾದು ತತ್ವದ ನಾಡ ಬಂದೇ ಭಸ್ಮವು ನೋಡ ಜೈ ಜವಾ ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳಿಯೋ ನಾಡ ಬೆಳಗುವ ನಾಡೊಂದು ನಾವೊಂದು ಇಲ್ದು ಎಂದು ಒಂದೇ ನಾವು ಒಂದೇ, ನಾಡೊಂದು ನಾವೊಂದು ಇಲ್ದು ಎಂದು ಒಂದೇ ನಾವು ಒಂದೇ. ಹರ್ಗಿಲ್ ಕಣದಲ್ಲಿ ರಣಜನ ಕಹಳೆ, ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಲಿಗಳೆ ಗುಂಡನರಿಗಳೇ ಪ್ರಳಯ ಗಜ್ಜನೆ ಸಾಗೆ, ಚಿದ್ದನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ, ಅಜಾದು ತತ್ವದ ನಾಡ ಬಂದ್ರೆ ಭಸ್ಮವು ನೋಡ, ಜೈ ಜವಾನ್ ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ ಇಂಡಿಯಾ. ನಮ್ಮ ಸೈನಿಕರು ನಮ್ಮ ದೇಶದ ಎಮ್ಮೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ ಪಿಎಂ ಸುಮಾ, ಆನಿವಾಳ ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಇದೀಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರೆಯುವ ಸಾಧ್ಯತೆ ಇದೆ. ಚಿತ್ರದುರ್ಗ, ದಾವಣಗೆರೆ ಸೇರಿದಂತೆ ಶಿವಮೊಗ್ಗ, ತುಮಕೂರು ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಪ್ರಮುಖವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಕವಿಯುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 26 ಡಿಗ್ರಿ ಸೆಲ್ಸಿಯಸ್ ಮತ್ತು 15 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಉತ್ಪನ್ನವಾರು ದೈನಂದಿನ ಕೃಷಿ ಮಾರುಕಟ್ಟೆಯ ವರದಿ. ಮೊದಲಿಗೆ ಹಿರಿಯೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಕಡಲೆಕಾಯಿ ಬೀಜ, ಪ್ರಭೇದ ಕಡಲೆಕಾಯಿ ಬೀಜ, ಕನಿಷ್ಠ ಮತ್ತು ಗರಿಷ್ಠ 9,711. ರಾಗಿ ಪ್ರಭೇದ ಸ್ಥಳೀಯ, ಕ್ವಿಂಟಾಲ್ಗೆ ಗರಿಷ್ಠ ಮತ್ತು ಕನಿಷ್ಠ 3,482. ಇನ್ನು ಹೊಳಲ್ಕೆರೆ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ, ಪ್ರಭೇದ ಇತರೆ, ಕ್ವಿಂಟಾಲ್ಗೆ ಕನಿಷ್ಠ 25,384, ಗರಿಷ್ಠ 26,882. ಬೆಲ್ಲ ಪ್ರಭೇದ ಉಂಡೆ, ಕ್ವಿಂಟಾಲ್ಗೆ ಗರಿಷ್ಠ ಮತ್ತು ಕನಿಷ್ಠ 3,500. ಮೆಕ್ಕೆಜೋಳ ಪ್ರಭೇದ ಹಳದಿ, ಕ್ವಿಂಟಾಲ್ಗೆ ಕನಿಷ್ಠ 1,800, ಗರಿಷ್ಠ 1,900. ಇದೀಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ನವಿಲೆ, ಶಿವಮೊಗ್ಗ. ಸೊ ಇವತ್ತು ನನ್ನ ಮಾಹಿತಿನ ಬೇರುಹುಳುಗಳ ಬಗ್ಗೆ ಹಂಚ್ಕೊಳಕ್ ಇಷ್ಟಪಡ್ತೀವಿ. ಸೊ ಬೇರುಹುಳ ಸಾಕಷ್ಟು ಬೆಳೆಗಳಲ್ಲಿ ಮಣ್ಣಿನೊಳಗೆ ನಮಗೆ ಸಮಸ್ಯೆ ಕೊಡುವಂತ ಒಂದು ಕೀಟ. ಸೊ ಬೇರುಹುಳುಗಳಲ್ಲಿ ಸಾಕಷ್ಟು ಪ್ರಭೇದಗಳಿದಾವೆ. ಅದರಲ್ಲಿ ಬಂದ್ರೆ ಕೃಷಿ ಬೆಳೆಗಳಿಗೆ ಬರುವಂತ ಬೇರುಹುಳುಗಳ ಜಾತಿ ಬೇರೆ ಇದಾವೆ, ತೋಟದ ಬೆಳೆ ಬರುವಂತವೇ ಬೇರೆ ಇದಾವೆ. ನಮ್ಮ ಅಡಿಕೆ ತೋಟದ್ದೇ ನಾವು ಮಾತಾಡ್ತೀವಿ, ಯಾಕಂದ್ರೆ ಪ್ರದೇಶ ಜಾಸ್ತಿ ಇರೋದ್ರಿಂದ ಅಡಿಕೆ ಬೇರುಹುಳುಗಳೇ ಜಾತಿ ಬೇರೆ ಇದಾವೆ. ಸೊ ಈ ಬೇರುಹುಳುಗಳು ಅಂತ ಬಂದ್ರೆ ಇದರಲ್ಲೂ ಬೆಳವಣಿಗೆ ಹಂತಗಳು ಅಂತ ಇದಾವೆ. ಮೊಟ್ಟೆ ಇಡುತ್ತೆ, ಮರಿ ಹುಳ ಆಗತ್ತೆ, ಕೋಶ ಆಗತ್ತೆ, ಮತ್ತೆ ಜೀರುಂಡೆ ಆಗತ್ತೆ. ಸೊ ಜನರಲ್ ಆಗಿ ನಾವು ಇದನ್ನ ಮೇ ಬೀಟಲ್ಸ್ ಅಥವಾ ಜೂನ್ ಬೀಟಲ್ಸ್ ಅಂತ ಕರಿತೀವಿ. ಅಂದ್ರೆ ಮೊದಲು ಮುಂಗಾರು ಬಂದಾಗ ಈ ದುಂಬಿಗಳು ಹೊರಗೆ ಬರುವಂತದ್ದು, ನಂತರ ಹೊರಗ್ ಬಂದಂತ ದುಂಬಿಗಳು ಹಾರಾಟ ನಡೆಸಿ ನಂತರ ಭೂಮಿ ಒಳಗೆ ಸೇರಿ ಸುಮಾರು 100 to 250 ಮೊಟ್ಟೆ ಭೂಮಿ ಒಳಗೆ ಅದು ಇಡುವಂತದ್ದು. ಸೊ ನಂತರ ಮರಿಯಾದಂತ ಹುಳುಗಳು ಅಲ್ಲಿ ಇರುವಂತ ಸತ್ತಿರೋ ಪದಾರ್ಥಗಳನ್ನ ತಿನ್ನೋದ್ರ ಜೊತೆಗೆ ಅವಕ್ಕೆ ಯಾವಾಗ ಕೊರತೆ ಆಗುತ್ತೋ ಅಂತ ಸಮಯಗಳಲ್ಲಿ ಬೇರುಗಳನ್ನ ಕಟ್ ಮಾಡಿ ಬೇರನ್ನ ತಿಂದು ಬದುಕುವಂತದಕ್ಕೋಸ್ಕರ ನಾವು ಬೇರುಳ ಅಂತ ಕರಿತೀವಿ. ಸೊ ಈ ಬೇರುಳಗ ಬಾಧೆ ಬಂದಾಗ ಗಿಡಗಳಲ್ಲಿ ನಮ್ ಸಮಸ್ಯೆ ಅನ್ನೋದಾದ್ರೆ ಯಾವಾಗ ತಂತು ಬೇರುಗಳನ್ನೆಲ್ಲ ಕಟ್ ಮಾಡಿ ನಾಶ ಮಾಡುತ್ತೆ ಅಂತ ಟೈಮಲ್ಲಿ ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗಿರುವಂತ ಪೋಷಕಾಂಶಗಳಾಗಿರ್ಬೋದು, ನೀರಾಗಿರ್ಬೋದು, ಎರಡನ್ನೂ ಹೀರ್ಕೊಳ್ಳುವಂತ ವ್ಯವಸ್ಥೆ ಕಡಿಮೆ ಆಗೋದ್ರಿಂದ ಗಿಡಗಳು ಬತ್ತುತ್ತವೆ, ಬೆಳವಣಿಗೆ ಕುಂಠಿತ ಆಗತ್ತೆ, ನಂತರ ಇಳುವರಿ ನಷ್ಟ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಬೇರುಹುಳುಗಳನ್ನ ಹತೋಟಿ ಮಾಡಿ ಅಂತ ರೈತರಿಗೆ ಹೇಳ್ತಿರ್ತೀವಿ. ಸೊ ಜನರಲ್ ಆಗಿ ನಾವು ಇದನ್ನ ಸಾಕಷ್ಟು ಹಂತಗಳಲ್ಲಿ ಬೇರುಹುಳುಗಳನ್ನ ಹತೋಟಿ ಮಾಡಕ್ ಹೇಳ್ತೀವಿ. ನಾನು ಇವತ್ತು ಹೇಳುವಂತದ್ದು ಜೈವಿಕವಾಗಿ ಹತೋಟಿ ಮಾಡೋದ್ರ ಬಗ್ಗೆ ಮಾಹಿತಿ ಅನ್ಸ್ತೀನಿ. ಸೊ ಜೈವಿಕವಾಗಿ ಅಂತ ಬಂದ್ರೆ ಒಂದು ನಾವು ಹಾಕುವಂತ ಕೊಟ್ಟಿಗೆ ಗೊಬ್ಬರ. ಸೊ ಜನರಲ್ ಆಗಿ ಎಲ್ಲಾ ಬೆಳೆಗಳಿಗೆ ನಾವು ಕೊಟ್ಟಿಗೆ ಗೊಬ್ಬರ ಶಿಫಾರಸ್ ಮಾಡ್ತಿರ್ತೀವಿ. ಆ ದನ್ವಿನ ಗೊಬ್ಬರ ಹಾಕ್ಬೇಕಾದ್ರೆ ಅದಕ್ಕೆ ನಾವು ಮೆಟರಿಸಿಮ್ ಅಂತೇಳಿ ಹಸಿರು ಶಿಲೀಂಧ್ರ ಒಂದು ಬರುತ್ತೆ. ಈ ಒಂದು ಶಿಲೀಂಧ್ರನ ತಗೊಂಡು 1 ಟನ್ ಗೊಬ್ಬರಕ್ಕೆ 6 kg ಶಿಲೀಂಧ್ರ ಮಿಶ್ರಣ ಮಾಡಿ ಆ ಮಿಶ್ರಿತ ಗೊಬ್ಬರವನ್ನು ಒಂದೊಂದು ಮರಕ್ಕೆ ಬೇಕಂದ್ರೆ ನಾವು 5 kg-10 kg ಹಾಕೊಡ್ಬೋದು. ಅಂತ ಸಮಯದಲ್ಲಿ ಬೇರುಳ ಆ ಒಂದು ಗೊಬ್ಬರದಲ್ಲಿ ಬೆರೆಸಿರುವಂತ ಶಿಲೀಂಧ್ರಕ್ಕೆ ಕಾಂಟ್ಯಾಕ್ಟ್ ಬಂದಾಗ ಅವು ಅದರ ಮೇಲೆ ಬೆಳವಣಿಗೆ ಆಗಿ ಆ ಹುಳುಗಳು ನಾಶ ಆಗೋದಕ್ಕೆ ಸಪೋರ್ಟ್ ಆಗತ್ತೆ. ಇಲ್ಲ ಅಂದ್ರೆ ಕೆಲವು ಸತಿ ನಾವು ಇನ್ನೊಂದು ಜಂತುಳುಗಳನ್ನ ಶಿಫಾರಸ್ ಮಾಡ್ತೀವಿ. ಸೊ ಜೈವಿಕವಾಗಿ ಇಪಿಎನ್ ಅಂತ ಕರಿತೀವಿ, ಎಂಟಮೋಪೆಥೋಜೆನಿಕ್ ನಿಮಟೋಡ್ಸ್ ಅಂತ ಕರಿತೀವಿ. ಸೊ ಈ ಜಂತುಳುಗಳು ಇವತ್ತು ನಾವು ಎಕರೆಗೆ 2 kg ಶಿಫಾರಸ್ ಮಾಡ್ತೀವಿ. ಈ 2 kg ಪೌಡರ್ನ ತಗೊಂಡು ಮರಳಾಗಿರ್ಬೋದು ಅಥವಾ ಚೆನ್ನಾಗಿ ಉಡಿಯಾಗಿರುವಂತ ಗೊಬ್ಬರ ಆಗಿರ್ಬೋದು, ಅದಕ್ಕೆ 2 kg ಇಪಿಎನ್ ಪೌಡರ್ನ ಮಿಶ್ರಣ ಮಾಡಿ ನೀವು ಎಲ್ಲಿ ನಮಗೆ ಬೇರುಳು ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಬಿಡುತ್ತೆ ಅಂತ ಪ್ರದೇಶಗಳು ಚೆಲ್ಕೊಟ್ಟಾಗ ಈ ಜಂತುಳುಗಳು ಭೂಮಿ ಒಳಗೆ ಸೇರಿದ ನಂತರ ಆ ಬೇರುಳುಗಳ ಹೊಟ್ಟೆ ಒಳಗೆ ಸೇರಿ ಅದನ್ನ ನಾಶ ಮಾಡಿ ನಮಗೆ ಅದನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜನಪದ ಗೀತೆಗಳನ್ನು.

ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಭೂಲೋಕದಯ್ಯ ದೇವಾನೆಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಸೀಮೆ ಸಿರಿಹಾರಿ ಸೋಲಿಗರ ಸೀಮೆ ಸಿರಿಹಾರಿ ತಿಮ್ಮಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಭೂಲೋಕದಯ್ಯ ದೇವಾನೆಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಸೀಮೆ ಸಿರಿಹಾರಿ ತಿಮ್ಮಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಭೂಲೋಕದಯ್ಯ ದೇವಾನೆಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಸಿರಿಹಾರಿ ಸೋಲಿಗರ ಸೀಮೆ ಸಿರಿಹಾರಿ ತಿಮ್ಮಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಭೂಲೋಕದಯ್ಯ ದೇವಾನೆಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ.